ಈ ಕೊರೋನಾ ಸಂದರ್ಭದಲ್ಲಿ ನಮ್ಮ ಜನ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗಿದ್ದವರು, ಬೊಂಬಾಯಿ ಬೆಂಗಳೂರು ಈ ಕಡೆ ವಲಸೆ ಹೋಗಿದ್ದವರು ಮತ್ತೆ ಬಂದು ಇಲ್ಲಿ ಬದುಕು ಕಟ್ಟಿಕೊಳ್ಳ ಅಂತ ಬಂದಿದ್ದಾರೆ. ದುರಾದೃಷ್ಟವಶಾತ್ ಅವರುಗಳು ಕೂಡ ಕೆಲವರು ಈ ಕೊರೋನಾ ರೋಗಕ್ಕೆ ತುತ್ತಾಗಿದ್ದಾರೆ. ಈಗ ಅವರು ಭವಿಷ್ಯ ದೌಲಾಯಮಾನವಾಗಿದೆ. ಈಗ ಅವರು ಬಾಂಬೆನಲ್ಲಿ ಯಾವುದೋ ಹೋಟೆಲ್, ಬಟ್ಟೆ ಅಂಗಡಿ ಅಥವಾ ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಕೊಂಡಿದ್ದವರು, ವ್ಯವಸಾಯವನ್ನ ಬಿಟ್ಟಿದ್ದವರು ಈಗ ಹಳ್ಳಿಗೆ ಬಂದಿದ್ದಾರೆ. ಹಳ್ಳಿನಲ್ಲಿ ಈ ವ್ಯವಸಾಯ ಆಲ್ರೆಡಿ ಕ್ಷೀಣಿಸೋ ಸ್ಥಿತಿ ಅಂತ ಹೇಳಬಹುದು. ಯಾಕೆಂತಂದ್ರೆ ನಮ್ಮ ಗ್ರೌಂಡ್ ವಾಟರ್ ಸ್ಥಿತಿ ತುಂಬಾ ಕ್ಷೀಣಿಸಿದೆ, ಸರ್ಫೇಸ್ ವಾಟರ್ ಇಲ್ಲ, ಮರಗಳೆಲ್ಲ ಒಣಗಿ ಹೋಗಿವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜನ ಹೊರಗಿನಿಂದ ಬಂದು ಇವಾಗ ಹಳ್ಳಿಗೆ ಬಂದಿದ್ದಾರೆ. ಸೊ ಈಗ ಅವರು ಬದುಕು ಕಟ್ಟಿಕೊಳ್ಬೇಕು, ಅವರ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕು. ಈ ಸಂದರ್ಭದಲ್ಲಿ ನಾನೊಂದಷ್ಟು ಅವರಿಗೆ ಮಾತುಗಳನ್ನು ಹೇಳಬೇಕು ಅನ್ನೋದೊಂದು ನನ್ನ ಆಸೆ ಸರ್. ಹೇಳಿ ಪರಮೇಶ್ವರ, ಏನಿದು ಈ ವಿಕೋಪಗಳು, ಈ ಸಂದರ್ಭದಲ್ಲಿ ತಾವು ಯಾವ ರೀತಿ ಜನರಿಗೆ ಸಾಂತ್ವನವನ್ನು ನೀಡೋ ಪ್ರಯತ್ನ ಮಾಡ್ತಾ ಇದ್ದೀರಿ? ನಮ್ಗೆ ವಿಕೋಪ ನಿರ್ವಹಣೆಯಲ್ಲಿ ಮನೋಸಾಮಾಜಿಕ ಆರೈಕೆ, ಸೈಕೋಸೋಷಿಯಲ್ ಕೇರ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮಹತ್ವವಾದ ವಿಚಾರ. ಯಾಕೆಂತಂದ್ರೆ ಒಂದು ಡಿಸಾಸ್ಟರ್ ಆದಾಗ ಯಾವುದೋ ಒಂದು ಭೌತಿಕ ವಸ್ತು ಹಾಳಾದ್ರೆ ಅದು ನಮ್ಮ ಜನರಿಗೆ ಗೋಚರಿಸುತ್ತೆ, ನಮ್ಮ ಜನಕ್ಕೆ ನಮ್ಮ ಅಧಿಕಾರಿಗಳಿಗೆ ಗೋಚರಿಸುತ್ತೆ. ಅದು ಮರ ಒಣಗಿ ಹೋಗಿದೆ, ಮನೆ ಬಿದ್ದು ಹೋಗಿದೆ, ಕೆರೆ ಒಡೆದು ಹೋಗಿದೆ, ಇದೆಲ್ಲ ಗೋಚರಿಸುತ್ತೆ. ಆದ್ರೆ ಈ ಕಾರಣದಿಂದ ಮನುಷ್ಯರ ಮನಸ್ಸುಗಳು ಒಡೆದು ಹೋಗಿರುತ್ತೆ. ಆ ಒಡೆದು ಹೋಗಿರೋ ಮನಸ್ಸನ್ನ ಗುರುತಿಸಬೇಕಾದ್ರೆ ತುಂಬಾ ಶ್ರದ್ಧೆಯಿಂದ ಅವಲೋಕಿಸಬೇಕಾಗುತ್ತೆ. ಯಾಕೆಂತಂದ್ರೆ ಯಾವುದೇ ಒಂದು ಡಿಸಾಸ್ಟರ್ ಆದಾಗ ಅದು ಬರ ಆಗಿರಬಹುದು ಅಥವಾ ಪ್ರವಾಹ ಆಗಿರಬಹುದು, ಲ್ಯಾಂಡ್ ಸ್ಲೈಡ್ ಆಗಿರಬಹುದು ಅಥವಾ ಈ ಕೊರೋನಾ ಈ ತರದ ಬಯಲಾಜಿಕಲ್ ಡಿಸಾಸ್ಟರ್ ಆಗಿರಬಹುದು, ದನಕರುಗಳು ಸಾಯಬಹುದು, ತೆಂಗಿನ ಮರಗಳು ಒಣಗಬಹುದು. ಸೊ ಇವೆಲ್ಲವೂ ಕೂಡ ವಿಕೋಪಗಳೇ. ಈ ವಿಕೋಪಗಳಿಂದ ಮನುಷ್ಯ ತಲ್ಲಣಗೊಳ್ತಾನೆ. ಆ ತಲ್ಲಣ ಅವನನ್ನ ಮನೋವ್ಯಾಧಿಗೆ ದೂಡಿಬಿಡುತ್ತೆ. ಯಾಕೆಂತಂದ್ರೆ ಅವನು ಯಾರ ಕೈಲೂ ಹೇಳ್ಕೊಳ್ಳಲಾರ, ಅವನ ಮಾತನ್ನ ಯಾರು ಕೇಳಲಾರರು. ಅಂತಹ ಸಂದರ್ಭದಲ್ಲಿ ಅವನ ಮನಸ್ಸು ವಿಚಲಿತಗೊಂಡು ಅವನು ಯಾರ ಕೈಲೂ ಹೇಳ್ಕೊಳ್ಳದೆ ಮುಂದೆ ಅವನು ಮನೋವ್ಯಾಧಿಗೆ ತಿರುಗುತ್ತೆ ಅದು. ಮತ್ತು ಇನ್ನೂ ಒಂದು ಕಾರಣದಿಂದ ಮನಸ್ಸು ಡಿಸ್ಟರ್ಬ್ ಆದಾಗ ಒತ್ತಡ ಬಂದು ಆ ಒತ್ತಡ ದೈಹಿಕವಾಗಿಯೂ ಅವನ ಪರಿಣಾಮ ಬೀರುತ್ತೆ. ದೈಹಿಕವಾಗಿ ಅವನಿಗೆ ಸಿಟ್ಟು ಮಾಡ್ಕೊಳ್ತಾನೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ನಿದ್ದೆ ಬರೋದಿಲ್ಲ, ಮಕ್ಕಳ ಮೇಲೆ ಗಲಾಟೆ ಮಾಡ್ತಾನೆ, ಕುಟುಂಬದ ಮೇಲೆ ಗಲಾಟೆ ಮಾಡ್ತಾರೆ. ಸೊ ಹೀಗಾಗಿ ಈ ತರದ ಲಕ್ಷಣಗಳು ಗೋಚರಿಸ್ತವೆ ವಿಕೋಪದ ಸಂದರ್ಭದಲ್ಲಿ. ನಾವು ಹಾಗಾಗಿ ಆ ವಿಕೋಪದ ಸಂದರ್ಭದಲ್ಲಿ ನಾವು ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಾರಿಯರ್ಸ್ ಇದ್ದೀವಿ, ನಾವು ಯಾವುದೇ ಆಫೀಸರ್ ಆಗಿರ್ಬೋದು, ತೋಟಗಾರಿಕಾ ಇಲಾಖೆ ಅಧಿಕಾರಿ ಆಗಿರ್ಬೋದು, ಕೃಷಿ ಅಧಿಕಾರಿ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಕಂದಾಯದವರಾಗಿರ್ಬೋದು ಅಥವಾ ಶಾಲಾ ಮಾಸ್ಟರ್ಗಳಾಗಿರ್ಬೋದು, ಅಂಗನವಾಡಿಯವರಾಗಿರ್ಬೋದು, ಇವರೆಲ್ಲರೂ ಕೂಡ ಆ ಮನುಷ್ಯರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವನಿಗೆ ಸಾಂತ್ವನ ಹೇಳ್ತಾ ನಾವು ಪುನರುಜ್ಜೀವನದ ಕೆಲಸವನ್ನ ಮಾಡಬೇಕಾಗತ್ತೆ. ಈ ಪುನರ್ ನಿರ್ಮಾಣ ಮಾಡಬೇಕಾದ್ರೆ ನಾವು ಮನೋಸಾಮಾಜಿಕ ಆರೈಕೆಯನ್ನ ಕೊಡಲೇಬೇಕಾಗತ್ತೆ. ಈ ಮನೋಸಾಮಾಜಿಕ ಆರೈಕೆಯನ್ನ ಕೊಡದೆ ನಾವು ಯಾವುದೇ ಪುನರ್ವಸತಿ ಕಾರ್ಯಕ್ರಮಗಳನ್ನ ತಗೊಂಡ್ರೂ ಕೂಡ ಅದು ವ್ಯರ್ಥವಾಗುತ್ತೆ. ಕಾರಣ ಅವನಿಗೆ ಅದನ್ನ ಸದುಪಯೋಗ ಮಾಡಿಸ್ತಕ್ಕಂತ ಮನಸ್ಸೇ ಇರೋದಿಲ್ಲ. ಹಾಗಾಗಿ ನಾವು ಈ ಮನಸ್ಸನ್ನ ಜೋಪಾನವಾಗಿ ನೋಡಿಕೊಂಡು ಅವನಿಗೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ತೂತು ಜೇಬಲ್ಲಿ ಕಾಸು ಹಾಕಿದ್ರೆ ಏಕೆ ಕೆಳಗಡೆ ಬಿದ್ದೋಗುತ್ತೋ, ಹಾಗೆ ಮನಸ್ಸೇ ಸರಿ ಇಲ್ಲದಂತಹ, ಮನಸ್ಸೇ ಮುರಿದು ಹೋಗಿರ್ತಕ್ಕಂತ ಮನುಷ್ಯರಿಗೆ ಅಥವಾ ಯಾರಿಗೆ ಆಗಿರಲಿ, ಗಂಡಸರಿಗೆ, ಹೆಂಗಸರಿಗೆ, ವಯೋವೃದ್ಧರಿಗೆ, ಮಕ್ಕಳಿಗೆ, ಯಾರೇ ಆಗಿದ್ರು ಕೂಡ ನಾವು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕಾದ್ರೆ ಅವನ ಮನಸ್ಸನ್ನ ಸರಿ ಮಾಡಿ ಮಾಡ್ಬೇಕು. ವಿಕೋಪಗಳು ಅಂದ್ರೆ ಯಾವ ತರಹ, ನಿಮ್ಮ ಡೆಫಿನೇಷನ್ ಏನು? ಈ ವಿಕೋಪ ಅನ್ನೋದು ಏನಂದ್ರೆ ಸರ್, ಒಂದು ಘಟನೆ. ಆ ಘಟನೆ ಅದು ಮಾನವ ನಿರ್ಮಿತವಾಗಿಯೂ ಆಗ್ಬೋದು, ಪ್ರಾಕೃತಿಕವಾಗಿಯೂ ಆಗ್ಬೋದು. ಆ ಘಟನೆಯನ್ನ ಆ ಸ್ಥಳೀಯ ಸಮುದಾಯ ಎದುರಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ನಾವು ವಿಕೋಪ ಅಂತ ಹೇಳ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ಹಾಸನ ಜಿಲ್ಲೆ ಅಂತ ತಿಳ್ಕೊಳ್ಳಿ, ಬರ. ಯಾ ನಮ್ಮ ಕೃಷಿ ಇಲಾಖೆಯವರು, ಆರ್ಟಿಕಲ್ಚರ್, ಅಗ್ರಿಕಲ್ಚರ್ ಅವರೆಲ್ಲ ವ್ಯವಸ್ಥಿತವಾಗಿದ್ದುಕೊಂಡು ಬರ ಬರದೆ ಹಾಗೆ ನೋಡ್ಕೊಂಡ್ರೆ ಅಥವಾ ಅದ ಬರದ ಸೂಚನೆ ಬಂದಾಗ ಎಚ್ಚರದಿಂದ ನಿರ್ವಹಿಸಿ ಅದನ್ನ ನೋಡ್ಕೊಂಡ್ರೆ ಅದು ವಿಕೋಪ ಆಗೋದಿಲ್ಲ. ಆದ್ರೆ ಆ ಘಟನೆ ನಮ್ಮ ಕೈನ ಆಗೋಲ್ಲ, ನಮ್ಮ ದನಗಳಿಗೆ ಹುಲ್ಲೊದಕ್ಸಕ್ಕಾಗೋಲ್ಲ, ನಮ್ಮ ಜನರಿಗೆ ನೀರೊದಕ್ಸಕ್ಕಾಗೋಲ್ಲ, ನಮ್ಗೆ ಹಾಸ್ಪಿಟ್ಲ್ಗಳಿಲ್ಲ, ಈ ತರದ್ದು ಒಂದು ನಮ್ಮ ಕೈನಲ್ಲಿ ಆಗಲ್ಲ ಅಂತ ಸಿಚುವೇಶನ್ ಬರುತ್ತಲ್ಲ, ಅದನ್ನ ನಾವು ವಿಕೋಪ ಅಂತ ಹೇಳ್ತೀವಿ ಸರ್. ಪ್ರವಾಹನೂ ಆಗ್ಬೋದಾ? ಪ್ರವಾಹ ಅಲ್ಲಿ ಈಗ ಐದು ರೀತಿನಲ್ಲಿ ಐಪವರ್ ಕಮಿಟಿ ಐದು ರೀತಿನಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ ಸರ್ ವಿಕೋಪವನ್ನ. ಮೊದಲನೇ ವಿಕೋಪ ನೀರು ಮತ್ತು ಹವಾಮಾನಕ್ಕೆ ಸಂಬಂಧಪಟ್ಟ ವಿಕೋಪಗಳು ಅಂದ್ರೆ ಈಗ ಭೂಮಿ, ಈ ಭೂಮಿ ಸುತ್ತ ಒಂದು ಕ್ಲೈಮೇಟ್ ಇದೆ, ವಾತಾವರಣ ಇದೆ, ಹೌದಲ್ವಾ? ಆ ವಾತಾವರಣದ ಕಾರಣದಿಂದ ಕೆಲವು ವಿಕೋಪಗಳು ನಮಗೆ ಸಂಭವಿಸ್ತವೆ. ಅದರಲ್ಲಿ ಪ್ರವಾಹ, ಉಷ್ಣಹವೇ, ಈ ತರದವೆಲ್ಲ ನಮಗೆ ನೀರು ಮತ್ತು ಆಲಿಕಲ್ಲು, ಬರ, ಇವೆಲ್ಲ ನೀರು ಮತ್ತು ಹವಾಮಾನಕ್ಕೆ ಸಂಬಂಧಪಟ್ಟಂತ ವಿಕೋಪಗಳು. ಎರಡನೇ ವರ್ಗೀಕರಣ ಭೂಗರ್ಭಕ್ಕೆ ಸಂಬಂಧಪಟ್ಟಂತ ವಿಕೋಪಗಳು, ಅಂದ್ರೆ ಭೂಕಂಪನ. ಈ ಭೂಮಿ ಒಳಗೆ ಏನು ಪ್ಲಾಸ್ಮಾ ಕಂಡೀಷನ್ ಇದೆ ಅದು ಮೇಲ್ಗಡೆ ಪ್ಲೇಟ್ ಅನ್ನ ಹಲಗಾಡಿಸೋದ್ರಿಂದ ಕಂಪನಗಳು ಏರ್ಪಟ್ಟು ಮೇಲ್ಗಡೆ ಇರ್ತಕ್ಕಂತ ನಮ್ಮ ರಚನೆಗಳು, ನಾವು ಕಟ್ಕೊಂಡಿರೋ ಮನೆ, ನಮ್ಮ ದನದ ಶೆಡ್, ನಮ್ಮ ಹಾಸ್ಪಿಟಲ್ಗಳು ಎಲ್ಲವೂ ಬಿದ್ದೋಗ್ಬಿಡ್ತವೆ. ಅಂತಹ ಘಟನೆಯನ್ನು ಕೂಡ ನಾವು ವಿಕೋಪ ಅಂತ ಹೇಳಿದ್ವಿ. ಇನ್ನು ಮೂರನೇ ವರ್ಗೀಕರಣ ರಾಸಾಯನಿಕ ಮತ್ತು ಔದ್ಯೋಗಿಕ ಕಾರಣದಿಂದ ಬರ್ತಕ್ಕಂಥವು. ಇದು ನಮ್ಮ ನಾಗರಿಕತೆಗೆ ಬೇಕಾಗಿದೆ. ಕೆಮಿಕಲ್ಸ್ ಬೇಕು, ಫರ್ಟಿಲೈಸರ್ ಬೇಕು, ನಮಗೆ ವಸ್ತುಗಳು ಬೇಕು. ಹಾಗಾಗಿ ನಾವು ಕಾರ್ಖಾನೆಗಳನ್ನು ಇಟ್ಕೊಂಡಿದೀವಿ. ಈ ಕಾರ್ಖಾನೆಗಳನ್ನ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅದರಿಂದನೂ ವಿಕೋಪ ಬರುತ್ತೆ. ಆ ವಿಕೋಪವನ್ನು ಕೂಡ ವಿಕೋಪ ಅಂತ ಹೇಳ್ತೀವಿ. ಅದನ್ನ ರಾಸಾಯನಿಕ ಮತ್ತು ಔದ್ಯೋಗಿಕ ವಿಕೋಪಗಳು. ಇನ್ನು ನಾಲ್ಕನೇ ವರ್ಗೀಕರಣ ಆಕ್ಸಿಡೆಂಟಲ್ ರಿಲೇಟೆಡ್ ವಿಕೋಪಗಳು, ಅಂದ್ರೆ ಬೆಂಕಿ ಬೀಳ್ತಕ್ಕಂಥದ್ದು, ದೋಣಿ ದುರಂತ, ಕಳ್ಳಗಟ್ಟಿ ದುರಂತ, ಕಾಲ್ಕುಣಿತದಿಂದ ಆಗ್ತಕ್ಕಂಥ ಅಪಘಾತಗಳು, ರೈಲ್ವೆ ದುರಂತ, ಹೀಗೆ ಹಲವಾರು ದುರಂತಗಳು, ಕಾಡ್ಗಿಚ್ಚು, ಈ ತರದ ಎಲ್ಲಾ ದುರಂತಗಳನ್ನ ನಾವು ಅಪಘಾತಗಳಿಂದ ಆಗ್ತಕ್ಕಂಥ ದುರಂತಗಳು ಅಂತ ಅದೊಂದು ವರ್ಗೀಕರಣ ಮಾಡಿದ್ವಿ. ಮತ್ತೆ ಇನ್ನೊಂದು ವರ್ಗೀಕರಣ ಇದೆ, ಬಯಲಾಜಿಕಲ್ ರಿಲೇಟೆಡ್ ಡಿಸಾಸ್ಟರ್. ಇವಾಗ ನಮ್ಗೆ ಜಗತ್ತನ್ನೇ ತಲ್ಲಣಿಸ್ತಾ ಇರ್ತಕ್ಕಂಥದ್ದು ಬಯಲಾಜಿಕಲ್ ಜೈವಿಕ ದುರಂತ. ಈ ಜೈವಿಕ ದುರಂತದಲ್ಲಿ ಇದು ಸಾಂಕ್ರಾಮಿಕ ಸೋಂಕು ಮತ್ತೆ ಸಾಂಕ್ರಾಮಿಕ ರೋಗಗಳು ಅವುಗಳಿಂದನೂ ಒಂದು ಬರಬಹುದು. ಈಗ ಉದಾಹರಣೆಗೆ ನಮ್ಗೆ ಬಂದಿದೆ ಪ್ಯಾಂಡಮಿಕ್ ಕೊರೋನಾ 19, ಜಗತ್ತನ್ನೇ ಅಲ್ಲಾಡಿಸ್ತಾ ಇದೆ. ಅದು ಎರಡನೇ ಮಹಾಯುದ್ಧದ ಕ್ಷೋಭೆಗೆ ಹೋಲಿಸ್ತಾರೆ ಇತಿಹಾಸಕಾರರು ಇದನ್ನ, ದೇಶ ವಿಭಜನೆ ಕಾಲದ ಕ್ಷೋಭೆಗೆ ಹೋಲಿಸ್ತಾರೆ ಇದನ್ನ. ಸೊ ಇದು ಕೂಡ ದುರಂತಾನೆ. ಅದ್ರ ಜೊತೆಗೆ ನಮ್ಮ ಗಿಡ ಮರಗಳಿಗೆ ನುಸಿ ರೋಗಗಳು ಬರುತ್ತೆ, ಅದು ಕೂಡ ದುರಂತಾನೆ. ನಮ್ ತೆಂಗಿನ ಮರಕ್ಕೆ, ಅಡಿಕೆ ಮರಕ್ಕೆ, ಭತ್ತಕ್ಕೆ, ಕಬ್ಬಿಗೆ, ಬಾಳೆಗೆ ದೋ ರೋಗ ಬಂದ್ರೆ ಅದರಿಂದನೂ ಕೂಡ ರೈತ ತಲ್ಲಣಿಸಿ ಹೋಗ್ತಾನೆ, ಅದು ಕೂಡ ದುರಂತವೇ. ಅದ್ರ ಜೊತೆಗೆ ಕ್ಯಾಟಲ್ ಎಪಿಡೆಮಿಕ್ಸ್ ಅಂದ್ರೆ ದನಕರುಗಳಿಗೆ ಬರ್ತಕ್ಕಂಥ ರೋಗ, ಕುರಿಗಳಿಗೆ, ದನಗಳಿಗೆ ಅಥವಾ ಜಾನುವಾರುಗಳಿಗೆ, ಈ ಕಾಡು ಪ್ರಾಣಿಗಳಿಗೆ, ಇವುಗಳಿಗೆ ಬರ್ತಕ್ಕಂಥ ರೋಗವನ್ನು ಕೂಡ ನಾವು ಜೈವಿಕ ದುರಂತದಲ್ಲಿ ಸೇರಿಸ್ತಾರೆ. ಅದ್ರ ಜೊತೆಗೆ ಈ ಫುಡ್ ಪಾಯ್ಸನಿಂಗ್, ಇವಾಗ ದೇವಸ್ಥಾನಗಳಲ್ಲಿ, ಛತ್ರಗಳಲ್ಲಿ ಏನೋ ಸಣ್ಣ ಆಕಸ್ಮಿಕದಿಂದ ಸಾವಿರಾರು ಜನರಿಗೆ ಸಾವು ನೋವು ಉಂಟಾಗುತ್ತೆ. ಸೊ ಅದನ್ನು ಕೂಡ ದುರಂತ ಅಂತ ಹೇಳ್ತೀವಿ. ಈಗ ನಾವು ಐದು ವರ್ಗೀಕರಣಗಳನ್ನು ಮಾಡಿದ್ದಾರೆ. ಈಗ ಪ್ರಸ್ತುತ ಕೊರೋನಾ ಏನು ಹರಡ್ತಾ ಇದೆ ಎಲ್ಲಾ ಪ್ರದೇಶಗಳಲ್ಲಿ, ಇದು ಕೂಡ ದುರಂತ ಅಂತಲೇ ತಾವು ಹೇಳ್ತಾ ಇದ್ದೀರಿ. ಹೌದು ಸರ್, ಸಾಂಕ್ರಾಮಿಕ ರೋಗ, ಅಯ್ಯೋ ಇದು ದುರಂತ. ಇದನ್ನೇ ದೇಶ, ಇಡೀ ಪ್ರಪಂಚವೇನೇ ಈ ಕ್ಷೋಭೆಗೊಳಗಾಗಿದೆ. ಈಗ ಈ ಸಂದರ್ಭದಲ್ಲಿ ತಾವು ತರಬೇತಿ ಮೂಲಕ ಯಾವ ರೀತಿಯ ಒಂದು ಮಾನಸಿಕ ಸದೃಢತೆಯನ್ನ ಕಾಪಾಡ್ತೀರಿ? ಏನಿದು ಮನೋ ಸಾಮಾಜಿಕ ಆರೈಕೆ ಅಂತಂದ್ರೆ ಏನ್ ಮಾಡ್ತೀರಿ? ಹೇಳ್ತೀನಿ ಸರ್. ನಮ್ಗೆ ನಮ್ಮ ಬೆಂಗಳೂರಿನಲ್ಲಿ ನಿಮ್ಯಾನ್ಸ್ ಅಂತ ಒಂದು ಸಂಸ್ಥೆ ಇದೆ, ನಮ್ಗೆಲ್ಲ ಗೊತ್ತಿರಬಹುದು. ಮಾನಸಿಕ ಆರೋಗ್ಯಕ್ಕಾಗಿ ಇರ್ತಕ್ಕಂತ ಒಂದು ರಾಷ್ಟ್ರೀಯ ಸಂಸ್ಥೆ. ಆ ರಾಷ್ಟ್ರೀಯ ಸಂಸ್ಥೆ ಈ ವಿಚಾರವಾಗಿ ಸಾಕಷ್ಟು ಸಂಶೋಧನೆಗಳನ್ನ, ಪ್ರಕರಣ ಅಧ್ಯಯನಗಳನ್ನ ಮಾಡಿದೆ. ಸಾಕಷ್ಟು ಕೆಲಸಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಕಳೆದ ಬಾರಿ ಸುನಾಮಿ ಆಗಿರಬಹುದು, ಬೇರೆ ಕಡೆ ಫ್ಲಡ್ ಆಗಿರ್ಬೋದು, ಉತ್ತರಾಖಂಡ್ ದುರಂತ ಆಗಿರ್ಬೋದು, ಅಲ್ಲೆಲ್ಲ ಹೋಗಿ ಅವರು ಮನೋಸಾಮಾಜಿಕ ಆರೈಕೆಯನ್ನು ನೀಡ್ತಾ ಬಂದಿದ್ದಾರೆ. ಯಾವ ಭಾಗದಲ್ಲಿ ಮನೋಸಾಮಾಜಿಕ ಆರೈಕೆ ಜೊತೆ ಕೆಲಸ ಮಾಡಿದಾರೋ ಆ ಭಾಗದಲ್ಲಿ ವಿಕೋಪ ನಿರ್ವಹಣೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಮನೋಸಾಮಾಜಿಕ ಆರೈಕೆ ಅಂದ್ರೆ ಏನು ಅಂತ ಬರೋಣ. ಮನೋಸಾಮಾಜಿಕ ಆರೈಕೆ ಅಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಮನುಷ್ಯನ ಮನಸ್ಸು ಮೃದುವಾಗಿರುತ್ತೆ. ಅವನು ಗಂಡನ್ ಕಳ್ಕೊಂಡಿರ್ತಾರೆ, ಹೆಂಡತಿ ಕಳ್ಕೊಂಡಿರ್ತಾರೆ, ಮಕ್ಕಳು ಕಳ್ಕೊಂಡಿರ್ತಾರೆ, ಮನೆ ಕಳ್ಕೊಂಡಿರ್ತಾರೆ, ವಿದ್ಯಾಭ್ಯಾಸ ನಿಲ್ಲಿಸಿರ್ತಾರೆ, ಕೆಲಸ ಕಳ್ಕೊಂಡು ಬಂದಿರ್ತಾರೆ. ಹೀಗೆ ಡ್ರೈವರ್ಗೆ, ಆಟೋದವರಿಗೆ, ಎಲ್ಲರಿಗೂ ಈಗ ಮಾನಸಿಕ ಕ್ಷೋಭೆ ಬಂದಿದೆ. ಈ ಮಾನಸಿಕ ಕ್ಷೋಭೆ ಕಾಲದಲ್ಲಿ ನಾವೇನಾದ್ರೂ ಮನೋಸಾಮಾಜಿಕ ಆರೈಕೆಯನ್ನ ನೀಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮಾನಸಿಕ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ, ಅಥವಾ ಅವರ ಕೆಲಸ ಮಾಡುವ ಚೈತನ್ಯ ಕಡಿಮೆ ಆಗ್ಬಿಡುತ್ತೆ, ನಮ್ಮ ಪ್ರಗತಿ ಕುಂಠಿತವಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇವಾಗ ಮನೋಸಾಮಾಜಿಕ ಆರೈಕೆಯನ್ನ ನಮ್ಮ ಜನಗಳಿಗೆ ಕೊಟ್ಟು ಅವರಿಗೆ ಸಾಂತ್ವನ, ಧೈರ್ಯ, ಮನಸ್ಸನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡೋದು. ಈಗ ನೀವು ಕೇಳಬಹುದು ಮನೋ ಸಾಮಾಜಿಕ ಆರೈಕೆ ಅಂದ್ರೆ ಎಷ್ಟು ಜನರನ್ನು ತರ್ಸೋದು ಸರ್, ಮಾನಸಿಕ ತಜ್ಞರನ್ನ ನಾವು ಎಲ್ಲಿಂದ ತರ್ಸೋದು, ಕಡಿಮೆ ಜನ ಇದಾರಲ್ಲ ಅಂತ. ಈ ಮನೋ ಸಾಮಾಜಿಕ ಆರೈಕೆ ನೀಡಲಿಕ್ಕೆ ಮಾನಸಿಕ ತಜ್ಞರೇ ಬೇಕಾಗಿಲ್ಲ ಅಂತ, ಬೇಕು ಅಂತ ಏನಿಲ್ಲ, ಮಾನಸಿಕ ತಜ್ಞರಿದ್ರೆ ಒಳ್ಳೇದು. ಈಗ ನಮ್ಮೊಬ್ಬ ಶಾಲಾ ಮಾಸ್ಟರ್ ಕೂಡ ಮನೋ ಸಾಮಾಜಿಕ ಆರೈಕೆ ನೀಡಬಹುದು, ಅಗ್ರಿಕಲ್ಚರ್ ಆಫೀಸರ್ ಮನೋ ಸಾಮಾಜಿಕ ಆರೈಕೆ ನೀಡಬಹುದು, PhD ಡಾಕ್ಟರ್ ಮನೋ ಸಾಮಾಜಿಕ ಆರೈಕೆ ನೀಡಬಹುದು. ಅವ್ರು ಮಾಡಬೇಕಾಗಿರೋದು ಏನಂತ ಅಂದ್ರೆ, ಯಾರಾದ್ರೂ ಸಂತ್ರಸ್ತರು ಅವ್ರ ಹಳ್ಳಿನಲ್ಲಿ ನಗರಗಳಲ್ಲಿ ಎಲ್ಲಾದ್ರೂ ಕಂಡಾಗ ಅವರು ಇವಾಗ ಮನಸ್ಸಿನ ಕ್ಷೋಭೆಯಿಂದ ಅವರು ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾರೆ, ಅವರು ಹೇಳ್ಕೊಳ್ಳಿಕ್ಕೆ ಒಳಗಿನದನ್ನ ಆಚೆ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ ಜನ. ಯಾಕೆಂತಂದ್ರೆ ಅವರುಗಳಲ್ಲಿ ಈಗ ಒತ್ತಡ ತುಂಬಿದೆ, ಆ ಒತ್ತಡವನ್ನ ಆಚೆ ಹಾಕಲೇಬೇಕು. ಹಾಕ್ಲಿಲ್ಲ ಅಂತಂದ್ರೆ ಪ್ರೆಷರ್ ಕುಕ್ಕರ್ ಒಳಗಡೆ ಪ್ರೆಷರ್ ಇಟ್ಕೊಂಡು ಬಸ್ಟ್ ಆಗ್ಬಿಡತ್ತಲ್ಲ ಅಂತ ಆಗ್ಬಿಡತ್ತೆ. ಹಾಗಾಗಿ ನಾವು ಮೊದಲು ಮನಗಾಣಬೇಕಾಗಿರೋದು, ಯಾರಾದ್ರೂ ನಮ್ ಜೊತೆ ಹೇಳ್ಕೊಳ್ತೀನಿ ಅಂತ ಬಂದಾಗ ಸಾವಕಾಶವಾಗಿ ಒಂದ್ 5-10 ನಿಮಿಷ ಅವ್ರಿಗೆ ಕಿವಿ ಕೊಟ್ಟು ಕೇಳಬೇಕು. ಅವ್ರಿಗೆ ಕೇಳೋದ್ರಿಂದ ಅವನು ಅವನ ಕಷ್ಟಗಳನ್ನ, ಅವನ ಸುಖಗಳನ್ನ, ದುಃಖ ದುಮ್ಮಾನಗಳನ್ನ ನಮ್ ಜೊತೆ ಹೇಳ್ಕೊಳ್ತಾನೆ. ಆಗ ಅವನಿಗೆ ಒಂದ್ ಸ್ವಲ್ಪ ರಿಲೀಫ್ ಸಿಕ್ಕುತ್ತೆ. ಅದ್ರ ಜೊತೆಗೆ ಎರಡನೇ ಟೆಕ್ನಿಕ್ ಏನಂತಂದ್ರೆ ಎಂಪತಿ. ಇಲ್ಲಿ ಏನೋ ನಾನ್ ಸಿಂಪತಿಯಿಂದ ನಾನ್ ಸೊಳ್ಳೆ ಪರದ ಕೊಡ್ತೀನಿ, ನಾನೇನೋ ಊಟ ಕೊಡ್ತೀನಿ, ನಾನ್ ರೇಷನ್ ಅಕ್ಕಿ ಕೊಡಿಸ್ತೀನಿ ಅಂತ ಸಿಂಪತಿ ಬೇಕಾಗಿಲ್ಲ ಅವ್ರಿಗೆ. ಅವ್ರಿಗೆ ಈಗ ಬೇಕಾಗಿರೋದು ಎಂಪತಿ. ಅವಂದ್ರೆ ನಾನು ಅವನ ಸ್ಥಾನದಲ್ಲಿದ್ರೆ, ಈಗ ಬಾಂಬೆ ಬೆಂಗಳೂರು ಅಲ್ಲಿಂದ ಎಲ್ಲ ಬದುಕನ್ನ ಬಿಟ್ಟು ಹಳ್ಳಿಗೆ ಬಂದ್ಬಿಟ್ಟಿದ್ದಾರೆ, ಈಗ ಹಳ್ಳಿಯ ಜೀವನ ಅವರಿಗೆ ಹೊಸದು, ಅವ್ರಿಗೆ ಯಾರು ಕೂಡ ಕೇಳೋರಿರೋದಿಲ್ಲ, ಅವ್ರನ್ನ ಮಾತಾಡ್ತೋರು ಇರೋದಿಲ್ಲ. ಒಂದ್ ದಿವಸ ಒಂದ್ ಎರಡ್ ದಿನ ಮಾತಾಡಿರ್ತಾರೆ, ಆಮೇಲೆ ಅವ್ರ ಪಾಡದಲ್ಲಿ ಕೆಲಸದಲ್ಲಿರ್ತಾರೆ, ಅವ್ರು ಒಳಗಡೆನೆ ಮಾನಸಿಕವಾಗಿ ತಲ್ಲಣಕ್ಕೊಳಗಾಗ್ತಾರೆ. ಅಂತ ಸಂದರ್ಭದಲ್ಲಿ ನಾನ್ ನಿಮ್ ಜೊತೆ ಇದ್ದೀನಿ ಅಂತ ಹೇಳಿ ಅಂಪತಿ ಸಿಕ್ಕಾಗಿ ಅವರನ್ನ ನೋಡ್ಬೇಕಾಗತ್ತೆ ಸರ್, ಸಹಾನುಭೂತಿಯಿಂದ ಅವರನ್ನ ನೋಡ್ಬೇಕು. ಮತ್ತೆ ಮೂರನೇದು ಕ್ರಿಯಾತ್ಮಕವಾಗಿ ಕೇಳಿಸ್ಕೊಳ್ಬೇಕು. ಈ ಹಂತದಲ್ಲಿ ನಾವು ಈ ಕೊರೋನಾ ಈ ಸಂದರ್ಭದಲ್ಲಿ ಅವನು ಹೇಳ್ತಕ್ಕಂಥದನ್ನ ಕ್ರಿಯಾತ್ಮಕವಾಗಿ ಅವನಿಗೆ ಕೇಳಿಸ್ಕೊಳ್ಬೇಕು. ಆ ಕೇಳಿಸ್ಕೊಳ್ಳೋದ್ರಿಂದ ಅವನಿಗೆ ಒಂದು ನಂಬಿಕೆ ಬರುತ್ತೆ, ಹೌದು ನನಗೆ ಇವರು ಸಹಾಯ ಮಾಡಬಲ್ಲರು. ಅವನಿಗೆ ಸಹಾಯ ಬೇಕಾಗಿಲ್ಲ, ಅವನೇ ಚೈತನ್ಯ ಬಂದ್ರೆ ಮಾಡ್ಕೊಳ್ತಾನೆ, ಆದ್ರೆ ಮಾಡೋರು ಇದಾರೆ ಅಂತ ಇದ್ರೆ ಸಾಕು ಅವನಿಗೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಕ್ರಿಯಾತ್ಮಕವಾಗಿ ಕೇಳಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಸಾಮಾಜಿಕ ಬೆಂಬಲ ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಆಕಾಶವಾಣಿಯವರು ನಾವು ನಿಮ್ ಜೊತೆ ಇದ್ದೀವಿ, ದೂರದರ್ಶನದವರು ನಾವು ನಿಮ್ ಜೊತೆ ಇದ್ದೀವಿ, ಹೋಮ್ ಗಾರ್ಡ್ಸ್ ಅವರು ನಾವು ನಿಮ್ ಜೊತೆ ಇದ್ದೀವಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯವರು ನಾವು ನಿಮ್ ಜೊತೆ ಇದ್ದೀವಿ ಅಂತ ಸಂಘಟನೆಗಳ ಮೂಲಕ ಅವನ್ ಮುಂದೆ ಹೋದ್ರೆ, ಅವನ ಜೊತೆ ಹೋದ್ರೆ ಅವನಿಗೆ ಒಂದು ದೊಡ್ಡ ಬೆಂಬಲ ಇದೆ ನನ್ನ ಜೊತೆ ಅನ್ನೋ ಒಂದು ಭಾವನೆ ಬರ್ತದೆ. ಆ ಸಂದರ್ಭದಲ್ಲಿ ನಾವು ಆ ತರದ ಬೆಂಬಲಗಳನ್ನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಅವನ ಆಸಕ್ತಿಗಳು ಬೇರೆ ಬೇರೆ ಇರ್ತವೆ, ಆಸಕ್ತಿಗಳನ್ನ ಗುರುತಿಸಿ ಕೆಲಸ ಕೊಡಬೇಕು. ಅವನ ಹಳ್ಳಿಗೆ ಬಂದ್ಬಿಟ್ಟಿದ್ದಾನೆ, ನೀನು ಹೊಲ ಉಳು ತೋಟ ನೋಡು, ಹೊಲ ನೋಡು ತೋಟ ನೋಡು ಅನ್ನೋದಕ್ಕಿಂತ ಅವನು ಬೇರೆ ಬೇರೆ ಆಸಕ್ತಿಗಳಿಂದ ಬಂದಿರೋರು, ಈಗ ವಲಸಿಗರು. ಸೊ ಹಾಗಾಗಿ ಅವನ ಆಸಕ್ತಿಗಳು ಏನಿದೆ, ಅವನಿಗೆ ಆಗ್ತಕ್ಕಂಥ ಕೆಲಸಗಳು, ಮಕ್ಕಳಿಗೆ ಆಗ್ತಕ್ಕಂಥ ಕೆಲಸಗಳು, ವಯೋವೃದ್ಧರಿಗೆ ಆಗ್ತಕ್ಕಂಥ ಕೆಲಸಗಳನ್ನು ಕೊಟ್ಟು ಅವರನ್ನ ಕ್ರಿಯಾತ್ಮಕವಾಗಿ ಮಾಡಬೇಕಾಗುತ್ತೆ. ಮತ್ತೆ ಈ ಸಂದರ್ಭದಲ್ಲಿ ಸ್ವಲ್ಪ ಆಧ್ಯಾತ್ಮಿಕವಾಗಿಯೂ ಅವರನ್ನ ನಾವು ಸರಿಪಡಿಸಬೇಕಾಗುತ್ತೆ. ಏಕೆಂತಂದ್ರೆ ಅವರ ನಂಬಿಕೆ ಅಂದ್ಕೊಂಡಿರ್ತಾರೆ, ಅದಕ್ಕೊಂದು ಅವಕಾಶ ಮಾಡಿಕೊಟ್ಟು ಅವನ ನಂಬಿಕೆ ಅವನ ಇದಕ್ಕೆ ಕೂಡ ನಾವು ಇಲ್ಲಿ ಅವಕಾಶ ಮಾಡಿಕೊಳ್ಬೇಕಾಗುತ್ತೆ. ಇವು ಮನೋ ಸಾಮಾಜಿಕ ಆರೈಕೆಯಲ್ಲಿರ್ತಕ್ಕಂಥ ತಂತ್ರಗಳು, ತುಂಬಾ ಸುಲಭವಾಗಿರೋವು. ಇದೇನು ಯಾರೂ ಕೂಡ ಅನಗತ್ಯವಾಗಿ ಹಣ ಖರ್ಚು ಮಾಡಿ ಮಾಡಬೇಕಾಗಿಲ್ಲ. ಅವನು ಹೇಳೋದನ್ನ ಕೇಳಿಸ್ಕೊಂಡು ನಾನು ನಿಮ್ ಜೊತೆಗಿದ್ದೀವಪ್ಪ ಅಂತ ಹೇಳಿ ಎರಡು ಮಾತುಗಳನ್ನ ಆಡಿದ್ರು ಕೂಡ ಅವನು ಚೈತನ್ಯವಾಗಿ ಬದುಕಬಲ್ಲ ಸರ್. ಸೊ ಈ ಸಂದರ್ಭದಲ್ಲಿ ಈ ಮನೋ ಸಾಮಾಜಿಕ ಆರೈಕೆ ಅನ್ನೋದು ಬಹುಮುಖ್ಯವಾಗಿದೆ. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ತುಂಬಾ ಜನ ಬಾಂಬೆ ಬೆಂಗಳೂರಿಗೆ ಹೋಗಿ ಬದುಕು ಕಟ್ಕೊಂಡಿರೋರು. ಅವರು ನಮ್ಮ ಅಲ್ಲಿ ಬರ ಕಾರಣದಿಂದ, ಅಂತರ್ಜಲ ಒಳಗಡೆ ಹೋಗಿದ್ದ ಕಾರಣದಿಂದ, ತೆಂಗಿನ ಮರಗಳು ಒಣಗಿಹೋಗಿದ್ದ ಕಾರಣದಿಂದ, ಹೀಗೆ ಹಲವಾರು ಕಾರಣಗಳಿಂದ ಬದುಕು ಕಟ್ಟಿಕೊಳ್ಳಿಕ್ಕೆ ಅವರು ಬಾಂಬೆ ಬೆಂಗಳೂರು ಅಲ್ಲೆಲ್ಲ ಹೋಗಿದ್ರು. ಅಲ್ಲಿ ಹೇಗೋ ಬದುಕು ಕಟ್ಟಿಕೊಂಡಿದ್ರು ಅವರು, ಈಗ ಅವ್ರು ವಾಪಸ್ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಸಮುದಾಯಕ್ಕೂ ಕೂಡ ಈ ಸೋಂಕು ಬಂದಿದ್ರಿಂದ ಅವರು ಮತ್ತೆ ವಾಪಸ್ ಬಂದಿದ್ದಾರೆ. ಇಲ್ಲಿ ಬಂದಾಗ ನಾವು ಅವರನ್ನ ಅಕ್ಸೆಪ್ಟ್ ಮಾಡಿಕೊಂಡು, ಅವರನ್ನ ನಮ್ಮವರು ಅಂತ ಟ್ರೀಟ್ ಮಾಡಿಕೊಂಡು, ಅವ್ರಿಗೆ ನಾವು ಅವರನ್ನ ಇಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ ಅಂದ್ರೆ ಬೇರೆ ಹೋಗ್ತಾರೆ ಸರ್ ಅವ್ರನ್ನ, ಜಗತ್ತಿನಲ್ಲಿ ಜಾಗ ಇಲ್ಲ ಅವ್ರಿಗಿನ್ನ. ಸೊ ಹಾಗಾಗಿ ಇಂಥದ್ದೊಂದು ವ್ಯವಸ್ಥೆ ನಮ್ಮಲ್ಲಿ ಆಗ್ಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದಂಥ ಮಂಜುನಾಥ್ ಹಾಸನ ಜಿಲ್ಲೆ ಮಾತಾಡ್ತಾ ಇದ್ದೀನಿ. ರೈತ ಬಾಂಧವರಲ್ಲಿ ಈ ಒಂದು ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟಂತೆ ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ, ಈಗ ಹಾಸನ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ಆಲೂಗಡ್ಡೆ, ಟೊಮ್ಯಾಟೊ ಮತ್ತು ಮಾವು ಬೆಳೆಗಳನ್ನು ವಿಮೆ ವ್ಯಾಪ್ತಿಗೆ ಒಳಪಡಿಸಿ ಈಗ ವಿಮೆಯನ್ನು ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊದಲನೇದಾಗಿ ಆಲೂಗಡ್ಡೆ ನೀರಾವರಿ ಬೆಳೆ, ಇದಕ್ಕೆ 145,000 ರೂಪಾಯಿ ವಿಮಾ ಮೊತ್ತವನ್ನು ಪ್ರತಿ ಹೆಕ್ಟೇರ್ಗೆ ನಿಗದಿಗೊಳಿಸಲಾಗಿದೆ. ಅದರ 5% ರೈತರ ವಂತಿಗೆ ಸುಮಾರು 7,250 ರೂಪಾಯಿನ ಜುಲೈ 15 ಪಾವತಿ ಮಾಡುವುದರ ಮೂಲಕ ನೀರಾವರಿ ಪ್ರದೇಶದ ಆಲೂಗಡ್ಡೆ ಬೆಳೆಯುವಂತಹ ರೈತರು ಮುಂಗಾರು ಹಂಗಾಮಿನಲ್ಲಿ ವಿಮೆಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ಮಳೆಯಾಶ್ರಿತದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯುತ್ತಾ ಇರುವಂತಹ ರೈತರು ಸುಮಾರು 3,250 ರೂಪಾಯಿಗಳನ್ನ ಜುಲೈ 15 ಪ್ರತಿ ಹೆಕ್ಟೇರ್ಗೆ ವಿಮಾ ಮತ್ತು ಪ್ರೀಮಿಯಂ ಅನ್ನು ಪಾವತಿಸುವುದರ ಮೂಲಕ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ಅರಸೀಕೆರೆ ತಾಲೂಕಿನಲ್ಲಿ ಟೊಮ್ಯಾಟೊ ಬೆಳೆಯನ್ನು ಕೂಡ ನಿಗದಿಪಡಿಸಲಾಗಿದೆ. ವಿಮೆ ಮೊತ್ತ 1,18,000 ರೂಪಾಯಿ ಇದೆ. ಅದರ 5% 5,900 ರೂಪಾಯಿಗಳನ್ನ ಪ್ರತಿ ಹೆಕ್ಟೇರ್ನಂತೆ ವಿಮಾ ಮತ್ತು ಪ್ರೀಮಿಯಂ ಅನ್ನು ಪಾವತಿಸುವುದರ ಮೂಲಕ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ಮಾವಿನ ಬೆಳೆಗೆ ಜುಲೈ 31 ಕಾಲಾವಕಾಶವನ್ನು ಕಲ್ಪಿಸಲಾಗಿದೆ. ಪ್ರತಿ ಹೆಕ್ಟೇರ್ಗೆ 4,000 ರೂಪಾಯಿ ಪ್ರೀಮಿಯಂ ಅನ್ನು ಬರೆಸುವ ನಿಗದಿಗೊಳಿಸಲಾಗಿದೆ. ಮಾವು ಬೆಳೆಯನ್ನು ಬೆಳೀತಾ ಇರುವಂತಹ ರೈತರು ಈ ಹಾಲಿಕಲ್ಲು ಅಥವಾ ಹೆಚ್ಚಿನ ಮಳೆ ಇಂದ ಫಸಲು ಹಾನಿಯಾಗುವಂತಹ ಸಂದರ್ಭಗಳಲ್ಲಿ ಸೌಲಭ್ಯವನ್ನು ಪಡೆಯೋದಕ್ಕೋಸ್ಕರ ವಿಮೆಯ ಸೌಲಭ್ಯವನ್ನು ಪಡೆಯೋದಕ್ಕೋಸ್ಕರ ಸುಮಾರು 4,000 ರೂಪಾಯಿಗಳು ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಅನ್ನು ತುಂಬುವುದರ ಮೂಲಕ ವಿಮೆಗೆ ನೋಂದಾಯಿಸಿಕೊಂಡು ಬೆಳೆ ವಿಮೆ ಸೌಲಭ್ಯವನ್ನು ಈ ಎಲ್ಲ ಬೆಳೆಗಳಿಗೆ ಪಡೆದುಕೊಳ್ಬೇಕಂತ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಈಗ ತಾವು ಸಾಂಸ್ಥಿಕವಾದ ತರಬೇತಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ಹೌದು ಸರ್. ಅಂದ್ರೆ ಇದಕ್ಕೆ ಸಂಸ್ಥೆಗಳು ಕೂಡ ಈ ತರಹ ಸಂತ್ರಸ್ತರಾದವರಿಗೆ ತರಬೇತಿಯನ್ನು ಕೊಡ್ತಾವ ಅಥವಾ ಸಮುದಾಯದ ಮಟ್ಟದಲ್ಲೇ ಈ ತರಹ ತರಬೇತಿಗಳು ನಡೆದ್ರೆ ಒಳ್ಳೇದು ಅಂತ ತಮ್ಗನ್ಸುತ್ತೆ? ಸಮುದಾಯ ಮಟ್ಟದಲ್ಲಿ ನಾವಿವಾಗ ಆಡಳಿತ ತರಬೇತಿ ಸಂಸ್ಥೆಯವರು ನಾವು ಸಾಕಷ್ಟು ಜನ ಶಾಲಾ ಶಿಕ್ಷಕರಿಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ಗಳಿಗೆ ಇವರಿಗೆಲ್ಲ ನಾವು ತರಬೇತಿ ನೀಡಿದ್ದೇವೆ. ಹೀಗೆ ಸಮುದಾಯಗಳು ಈ ಟೆಕ್ನಿಕ್ ಅನ್ನ ಸಣ್ಣ ಸಣ್ಣ ಈ ತರದ ಒಂದು ಟೂಲ್ಗಳು ತಮ್ಮ ಆಕಾಶವಾಣಿ ಮೂಲಕ ತಮ್ಮ ದೂರದರ್ಶನದ ಮೂಲಕ ಅಥವಾ ಕೆಲವು ಸಂಘಟನೆಗಳ ಮೂಲಕ ಸಮಾಜದಲ್ಲಿ ಹರಡಬೇಕು. ಪ್ರತಿ ಊರಿನಲ್ಲಿ ನಾವು ಈ ಮನೋಸಾಮಾಜಿಕ ಆರೈಕೆ ಮಾಡತಕ್ಕಂಥವ್ರನ್ನ ತಯಾರು ಮಾಡಬೇಕು. ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯು ಕೂಡ 4 ಜನಕ್ಕೆ ಸಾಂತ್ವನ ಹೇಳಬಲ್ಲಳು, ಒಬ್ಬ ಹೈಸ್ಕೂಲ್ ಮಾಸ್ಟರ್ ಕೂಡ 10 ಜನಕ್ಕೆ ಸಾಂತ್ವನ ಹೇಳಬಲ್ಲರು ಅಂತ. ಹಂಗೆ ಸಮುದಾಯದಲ್ಲಿ ಈ ಸಾಂತ್ವನ ಹೇಳುವವರ ಸಂಖ್ಯೆ ಜಾಸ್ತಿ ಆದಷ್ಟು ಆ ಸಮುದಾಯ ತುಂಬಾ ಸುಸ್ಥಿರವಾಗಿ ಮಾನಸಿಕವಾಗಿ ನೆಮ್ಮದಿಯಾಗಿರುತ್ತೆ ಸರ್. ಅವರಿಗೆ ಊಟ ತಿಂಡಿ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ಅವ್ರಿಗೆ ಮನಸ್ಸಿನ ಹಸಿವಿದೆಯಲ್ಲ, ಆ ಮನಸ್ಸಿನ ಹಸಿವನ್ನ ಮನಸ್ಸಿನ ಇದನ್ನ ತಿಳ್ಕೊಳ್ತಕ್ಕಂತ ಮತ್ತೆ ಅವ್ರ ಜೊತೆ ವ್ಯವಹರಿಸ್ತಕ್ಕಂತ ಜನ ಸಮುದಾಯದಲ್ಲಿ ಹೆಚ್ಚಾಗಬೇಕು. ಸೊ ತಾವಿನ್ನೂ ಒಂದ್ ಪ್ರಶ್ನೆ ಕೇಳಿದ್ರೆ, ಹೌದು ಈಗ ಸಮುದಾಯಗಳು ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಎನ್ ಜಿ ಒಗಳಾಗಿರ್ಬೋದು, ಅವರು ಈ ಮನೋಸಾಮಾಜಿಕ ಆರೈಕೆ ತಂತ್ರಗಳನ್ನು ಅಳವಡಿಸಿಕೊಂಡು ಸಮಾಜದ ಜೊತೆ ಹೋಗ್ಬೇಕಾಗತ್ತೆ. ಡಾಕ್ಟರ್ ಪರಮೇಶ್ ಅವರೇ, ನಿಮ್ಹಾನ್ಸಿನ ಉದಾಹರಣೆಯನ್ನ ತಾವು ಕೊಟ್ರಿ ಹೇಳಿ ಸರ್. ಮತ್ತೆ ಅವರು ಒಂದಷ್ಟು ಕೇಸ್ ಸ್ಟಡೀಸ್ ಕೂಡ ಮಾಡಿದ್ರು ಅಂತ ಹೇಳಿದ್ರಿ. ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಆಘಾತಕ್ಕೆ ಒಳಗಾದಂತಹ ಜನರ ಮನಸ್ಥಿತಿಯನ್ನ ಅಭ್ಯಾಸ ಮಾಡಿ ಕೆಲವು ಕೇಸ್ ಸ್ಟಡಿಗಳನ್ನು ಕೂಡ ಮಾಡಿದ್ರು ಅಂತ ಹೇಳಿದ್ರಿ. ಹೌದು. ಏನು ಆ ಕೇಸ್ ಸ್ಟಡಿಗಳು? ತರಬೇತಿ ಸಂದರ್ಭದಲ್ಲಿ ಅವನ್ನೆಲ್ಲ ಹೇಳಿದಾಗ ಯಾವ ರೀತಿ ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು, ಯಾವ ರೀತಿ ಅನುಕೂಲ ಆಗ್ಬಹುದು, ಯಾವ ರೀತಿ ನೀವು ನಿಮ್ಮ ಕಳೆದ ಸಲ ಸುನಾಮಿ 2004 ಸುನಾಮಿ ಆದಾಗ ಅವರು ತಮಿಳುನಾಡಿನ ಕೆಲವು ಭಾಗಗಳಿಗೆ ಹೋಗಿ ಆ ಜನರಿಗೆ ಸಾಂತ್ವನವನ್ನ ನೀಡಿ ಆ ಸಾಂತ್ವನವನ್ನ ಮಾಡಿದ್ದಾರೆ. ಮತ್ತೆ ನಮ್ದು ಒಂದು ಗಂಗಾರಾಮ್ ಬಿಲ್ಡಿಂಗ್ ಬಿದ್ದೋದಾಗ, ಮತ್ತೆ ಒಂದು ಸಿನಿಮಾ ಥಿಯೇಟರ್ ಸುಟ್ಟುವುದಾದ, ಸಾಕಷ್ಟು ಜನ ಮಾನಸಿಕ ಕ್ಷೋಭೆಗೆ ಒಳಗಾಗಿದ್ದು ಅವರೆಲ್ಲ. ಈಗ ಕೆಲವು ಉದಾಹರಣೆಗೆ, ಯಾವುದೋ ಒಬ್ಬ ಮಹಿಳೆ ತನ್ನ ಮಗ ಸಿನಿಮಾ ಥಿಯೇಟರ್ಗೆ ಹೋಗಿ ಆ ಸುನಿಗ್ ಬಿಟ್ಟಿರ್ತಾನೆ, ಆ ಸಂದರ್ಭದಲ್ಲಿ ಆಕೆ ಮನಸ್ಸು ತುಂಬಾ ವಿಚಿತ್ರಿಸಿಕೊಂಡು ದಿನವೂ ಶಾಲೆ ಹತ್ರಕ್ಕೆ ಹೋಗೋದು ವಾಪಸ್ ಬರೋದು, ಶಾಲೆ ಹತ್ರಕ್ಕೆ ಹೋಗೋದು ವಾಪಸ್ ಬರೋದು, ನನ್ನ ಮಗ ಇದಾನೆ ಅನ್ನೋ ಭಾವನೆಯಲ್ಲಿ. ಸೊ ಅಂತ ಸಂದರ್ಭದಲ್ಲಿ ಅಂತ ಸಾಕಷ್ಟು ಘಟನೆಗಳನ್ನ ಗುರುತಿಸಿ ಅವರು ಕೆಲಸ ಮಾಡಿದ್ದಾರೆ ಸರ್. ಈಗ ಏನಾಗುತ್ತೆ, ಮನೋಸಾಮಾಜಿಕ ಆರೈಕೆ ಅನ್ನೋದು ಮನಸ್ಸು ಮುರಿದೋಗಿರುತ್ತೆ. ಈಗ ಉದಾಹರಣೆಗೆ ಯಾರೋ ಇಬ್ರು ಮಕ್ಕಳನ್ನು ಕಳ್ಕೊಂಡಿರ್ತಾರೆ, ಆ ಮಕ್ಕಳು ಕಳ್ಕೊಂಡ ನಂತರ ನಾವೇನೋ ಕಾಂಪನ್ಸೇಷನ್ ಕೊಟ್ಟು ಸುಮ್ಮನಾಗ್ಬಿಟ್ಟಿರ್ತೀವಿ. ಆದ್ರೆ ಆ ಮಹಿಳೆ 2 ಮಕ್ಕಳು ಕಳ್ಕೊಂಡಿರ್ತಾಳೆ, ಸಂತಾನ ಹರಣೆ ಚಿಕಿತ್ಸೆ ಆಗಿರುತ್ತೆ, ಆದ್ರೆ ಅವಳ ಕುಟುಂಬದಿಂದ ಅವಳ ಮೇಲೆ ಒತ್ತಡ ಬರ್ಲಿಕ್ಕೆ ಶುರುವಾಗುತ್ತೆ, ನಮ್ಮನೆ ಸಂತಾನ ಇಲ್ಲ ನಾವು ಬೇರೆ ಮದುವೆ ಮಾಡ್ತೀವಿ ಅಂತ. ಆ ಸಂದರ್ಭದಲ್ಲಿ ಅವಳು ಕ್ಷೋಭೆ ಒಳಗಾಗಿ ಮಾನಸಿಕವಾಗಿ ತುಂಬಾ ತೊಂದರೆ ಸಿಕ್ಕಾಕೊಂಡ್ಬಿಡ್ಬಹುದು. ಅಂತವುಗಳನ್ನ ಮನಗಂಡು ನಾವು ಅವರಿಗೆ ಹೋಗಿ ಅವರ ಕುಟುಂಬಸ್ಥರಿಗೆ ಅವಳಿಗೆ ನಾವು ಸಾಂತ್ವನವನ್ನು ಹೇಳಿದ್ರೆ ಅವಳ ಬದುಕು ಸರಿ ಹೋಗುತ್ತೆ, ಅವಳ ಕುಟುಂಬದ ಬದುಕು ಸರಿ ಹೋಗುತ್ತೆ. ಈಗ ಕೊರೋನಾದಿಂದ ಸಾಕಷ್ಟು ಜನ ಕೆಲಸ ಬಿಟ್ಟು ಹಳ್ಳಿ ಬಂದ್ಬಿಟ್ಟಿದ್ದಾರೆ, ಮಕ್ಕಳಿದ್ದಾರೆ, ಅಡೋಲೆಸೆಂಟ್ ಮಕ್ಕಳುಗಳಿದ್ದಾರೆ, ಅವ್ರನ್ನ ಮೈಂಟೈನ್ ಮಾಡಬೇಕು, ನೋಡ್ಕೊಳ್ಬೇಕು, ಹಣಕಾಸಿನ ಸ್ಥಿತಿ ವ್ಯತ್ಯಯವಾಗಿರುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ಯಾರಾದ್ರೂ ಸಾಂತ್ವನ ಹೇಳಲಿಲ್ಲ ಅಂತಂದ್ರೆ ಬದುಕು ತುಂಬಾ ಕಷ್ಟವಾಗುತ್ತೆ. ಮೀಮಾಂಸೆಗಳು ಸಾಕಷ್ಟು ಮಾಡಿದ್ದಾರೆ ಸರ್. ಅವ್ರದ್ದು ವೆಬ್ಸೈಟ್ ಇದೆ, ಬೇಕಾದ್ರೆ ನಾನು ನಿಮಗೆ ಕೊಡ್ತೇನೆ. ಅದರಿಂದ ಸಾಕಷ್ಟು ಉದಾಹರಣೆಗಳನ್ನು ನಾನು ಹೇಳಬಹುದು ಈ ಸಂದರ್ಭದಲ್ಲಿ. ಡಾಕ್ಟರ್ ಪರಮೇಶ್ ಅವರೇ, ವ್ಯಕ್ತಿ ಸಮಸ್ಯೆಯಲ್ಲಿದ್ದಾಗ ಅಂದ್ರೆ ಆರ್ಥಿಕವಾದ ಸಮಸ್ಯೆ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇದ್ದಾಗ ಬರೀ ಬಾಯಿ ಉಪಚಾರ ಮಾಡೋದ್ರಿಂದ ಅಷ್ಟೇ ಆತನ ಸಮಸ್ಯೆ ಸರಿ ಹೋಗುತ್ತೆ ಅಂತ ತಮಗನ್ಸುತ್ತಾ? ಸ್ವಲ್ಪ ಮಟ್ಟಿಗೆ ಸರಿ ಹೋಗಬಹುದು ಸರ್. ಬಾಯಿ ಉಪಚಾರ ಅಂತ ಅನ್ನೋದಕ್ಕಿಂತ ನಾನು ಹೇಳಿದೆ ಎಂಪಥೆಟಿಕಲಿ ಹೋದ್ರೆ, ಬಾಯಿ ಉಪಚಾರ ಅಂತ ಅಂದ್ರೆ ಕರುಣೆಯಿಂದ ನಾನೇನೋ ಮಾಡ್ತೀನಿ ಅಂತ ಹೋಗದೆ, ನಾನು ಅವನನ್ನ ಎಂಪಥೆಟಿಕಲಿ ನಾನು ಅವನ ಸ್ಥಾನದಲ್ಲಿ ಇದ್ದಿದ್ರೆ ಅಂತ ಹೋದ್ರೆ, ಅವನಿಗೆ ಹೇಳೋದನ್ನ ಕೇಳ್ಕೊಂಡ್ರೆ, ನಮ್ಮಲ್ಲಿರ್ತಕ್ಕಂಥ ಸಾಂತ್ವನವನ್ನ ನಾವು ಅವನಿಗೆ ಹೇಳಿದ್ರೆ ಅವನಿಗೆ ಹೇಳ್ಕೊಳ್ಳುವಾಗ ಹೇಳ್ತಾನೆ ಅವನಿಗೆ ಏನ್ ಲಾಸ್ ಆಗಿದೆ, ಅಥವಾ ಹಸು ಸತ್ತೋಗಿರ್ಬೋದು, ತೆಂಗಿನ ಮರಗಳ ಹಾಳಾಗಿರ್ಬೋದು, ಮಕ್ಕಳದೇನೋ ತೊಂದರೆ ಆಗಿರ್ಬೋದು, ನಕಾಸಿನ ದುಸ್ತರ ಆಗಿರ್ಬೋದು, ಏನೋ ಒಂದು ಹೇಳ್ಕೊಳ್ತಾನೆ ಅವನು. ಅದಕ್ಕೊಂದು ಸಣ್ಣ ಸಲಹೆಗಳನ್ನ ನಾವು ಕೊಡ್ಬೋದಲ್ಲ. ಬಾಯಿ ಉಪಚಾರ ಏನ್ ಬಂತು ಸರ್, ಇಂಥದ್ದೊಂದು ಸಂಸ್ಥೆ ಇದೆ ಇಂಥದ್ದನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ. ಬರೀ ಯಾರೋ ಒಬ್ಬ ವ್ಯಕ್ತಿ ಹೋಗಿ ಅವನಿಗೆ ಏನೋ ಮಾಡ್ದೆ, ಅದಕ್ಕೆ ಹೇಳಿದೆ ನಾನು ಸಮುದಾಯ ಜೊತೆಗಿರ್ಬೇಕಂತ. ಅಲ್ಲಿ ಮೊದಲಿಗೆ ಆಕ್ಟಿವ್ ಲಿಸನಿಂಗ್ ಇರಬೇಕು, ಕೇಳ್ಕೊಳ್ಬೇಕು ಅವನಿಗೆ ಹೇಳೋದನ್ನ, ಎಂಪಥೆಟಿಕ್ ಆಗಿರ್ಬೇಕು, ಮತ್ತೆ ಸಮುದಾಯದ ಬೆಂಬಲ ಇರಬೇಕು. ನನಗೆ ಇಂಥ ಸಂಸ್ಥೆಗಳು ಗೊತ್ತಿದೆ, ಅದಕ್ಕಾಗಿ ಹೇಳ್ಬೇಕು ಅಂದ್ರೆ ನಾನು ಈ ಸಂಸ್ಥೆಯಿಂದ ಬಂದಿದ್ದೀನಿ, ನಾನು ಈ ಸ್ವಯಂ ಸಂಘಟನೆಯಿಂದ ಬಂದಿದ್ದೀನಿ, ನಾನು ಈ ಸ್ವಯಂ ಸಂಘದಿಂದ ಬಂದಿದ್ದೀನಿ ಅಂತ ಹೇಳಿದಾಗ ಆ ಸಂಘ ನಮ್ ಜೊತೆಗಿದೆ, ಆ ಸಂಸ್ಥೆ ನಮ್ ಜೊತೆಗಿದೆ ಅಂತ ಒಂದು ಸಣ್ಣ ನೆರವು ಸಿಕ್ಕರು ಸಾಕ್ಷ ಅವನು ಬದುಕು ಕಟ್ಕೊಳ್ತಾನೆ. ಯಾವ ವ್ಯಕ್ತಿಯೂ ಕೂಡ ತಾನು ಎಲ್ಲವನ್ನೂ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅವನಿಗೀಗ ಯಾರೋ ಒಬ್ರು ನನ್ನ ಮನಸ್ಸನ್ನ ಕೇಳಿ ಒಂದು ಸಣ್ಣ ನೆರವು ನೀಡತಕ್ಕಂತ ಅವಶ್ಯಕತೆ ಬೇಕಾಗಿದೆ ಸರ್. ಇನ್ನೂ ಒಂದ್ ಮಾತು ಹೇಳ್ತೀನಿ ನಾನು, ವಿಕೋಪ ಬಂದಾಗ ಸಾಕಷ್ಟು ಜನ ಸಹಾಯ ಮಾಡ್ತಾರೆ. ಫ್ಲಡ್ ಆದಾಗ, ಲ್ಯಾಂಡ್ ಸ್ಲೈಡ್ ಆದಾಗ ಎನ್ ಜಿ ಒಗರು ಅವರು ಇವರು ಯುವಕರು ಎಲ್ಲರೂ ಹೋಗಿ ಸಹಾಯ ಮಾಡ್ತಾರೆ. ಅದನ್ನ ನಾವು ಹನಿಮೂನ್ ಸ್ಟೇಜ್ ಅಂತೀವಿ. ಅಂದ್ರೆ ಆ ಟೈಮಲ್ಲಿ ಅವನಿಗೆ ಸಾಕಷ್ಟು ಬೆಂಬಲ ಸಿಕ್ಕುತ್ತೆ, ಬೇಡದೆ ಇದ್ರು ಬಿಸ್ಕೆಟ್ಗಳು ಮನೇಲಿ ಬಿದ್ದಿರ್ತವೆ. ಆದ್ರೆ ಎರಡು ಮೂರು ತಿಂಗಳು ಕಳೆದ ನಂತರ ಅವನಿಗೆ ಯಾರು ಜೊತೆಗೆ ಬರೋದಿಲ್ಲ. ಆ ಮೊದಲು ಬಂದಿತ್ತಲ್ಲ ಅದನ್ನ ಹನಿಮೂನ್ ಸ್ಟೇಜ್ ಅಂತೀವಿ. ಆ ಟೈಮಲ್ಲಿ ಎಲ್ಲವೂ ಬಂದಿದ್ಬಿಟ್ಟಿರತ್ತೆ. ಆದ್ರೆ ಮೂರು ತಿಂಗಳಾದ್ಮೇಲೆ ಅವನನ್ನು ಯಾರೂ ಮಾತಾಡ್ಸೋದಿಲ್ಲ, ಯಾರೂ ಕೇಳೋದಿಲ್ಲ. ಆ ಟೈಮಲ್ಲಿ ಸಾಂತ್ವನ ಬೇಕಾಗುತ್ತೆ ಸರ್. ಆ ಟೈಮಲ್ಲಿ ನಿಜವಾದ ಸಾಂತ್ವನ ಬೇಕಾಗಿರೋದು. ವಿಕೋಪ ಸಂಭವಿಸಿದಾಗ ಬಂದ್ಬಿಡ್ತಾರೆ. ನಮ್ಗೆ ಏಪ್ರಿಲ್ ಮೇ ತಿಂಗಳಲ್ಲಂತೂ ನಮ್ಮ ಜನರನ್ನ ಸಾಕಷ್ಟು ಜನ ನೋಡ್ಕೊಂಡಿದ್ದಾರೆ. ರೇಷನ್ ಕೊಟ್ಟಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ, ಹಾಲು ಕೊಟ್ಟಿದ್ದಾರೆ, ಎಲ್ಲನೂ ಕೊಟ್ಟಿದ್ದಾರೆ, ತರಕಾರಿ ಕೊಟ್ಟಿದ್ದಾರೆ, ಕುಂಬಳಕಾಯಿ ಕೊಟ್ಟಿದ್ದಾರೆ, ಎಲ್ಲನೂ ಕೊಟ್ಟಿದ್ದಾರೆ. ಆದ್ರೆ ಈಗ ಕೊಡ್ತಾ ಇದ್ದಾರ, ಈಗ ವಿಸ್ತರಿಸಿದಾರ, ಈಗ ನಮ್ಮ ಜನರಿಗೆ ಮಾನಸಿಕ ಸಾಂತ್ವನ ಬೇಕಾಗಿರೋದು ಸರ್, ನಿಜವಾದ ಮಾನಸಿಕ ಸಾಂತ್ವನ. ಡಾಕ್ಟರ್ ಪರಮೇಶ್ ಅವರೇ, ಈಗ ಮಾನಸಿಕ ಸಾಂತ್ವನವನ್ನ ಹೇಳುವಂತಹ ವ್ಯಕ್ತಿ ಆತನಿಗೂ ಕೂಡ ಸೂಕ್ತವಾದಂತಹ ತರಬೇತಿ ಇರಬೇಕು, ಖಂಡಿತವಾಗಿರ್ಬೇಕು ಸರ್. ಸುಮ್ನೆ ಆತ ಮನಸ್ಸಿಗೆ ಬಂದಿದ್ದನ್ನ ಇನ್ನೊಬ್ಬ ವ್ಯಕ್ತಿಗೆ ಹೇಳಕ್ಕಾಗಲ್ಲ ಇಲ್ಲ ಸರ್ ಅಲ್ವೇ? ಹೌದು ಹೌದು. ಅಂದ್ರೆ ಈಗ ಮಾನಸಿಕ ಸಾಂತ್ವನವನ್ನ ಹೇಳಬೇಕಾದಂತಹ ವ್ಯಕ್ತಿಗಳನ್ನ ತಯಾರು ಮಾಡೋದಕ್ಕೆ ಏನು ಸರ್? ಆ ವ್ಯಕ್ತಿಗಳನ್ನ ತಯಾರು ಮಾಡ್ಲಿಕ್ಕೆ ನಾವು ಸಾಕಷ್ಟು ತರಬೇತಿಗಳನ್ನ ನಾವು ಆಯೋಜಿಸ್ತಾ ಇದ್ದೀವಿ. ಟಿಒಟಿ ತರಬೇತುದಾರರ ತರಬೇತಿ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಸಾಕಷ್ಟು ಜನ, ಇವಾಗ ಚಂದ್ರಾಯಪಟ್ಟದಲ್ಲ ಸಾಕಷ್ಟು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಈ ಬಗ್ಗೆ ತರಬೇತಿ ಕೊಟ್ಟಿದ್ದೀವಿ. ಸಿಮ್ಯಾನ್ಸರ್ ಕೂಡ ಸದಾ ಸನ್ನದ್ಧವಾಗಿರ್ತಾರೆ. ಯಾರಾದ್ರೂ ಕೇಳಿ ನಮ್ದು ಈ ತರದೊಂದು ಸಂಘಟನೆ ಇದೆ, ನಮ್ಗೆ ಈ ಒಂದು ಮನೋಸಾಮಾಜಿಕ ಆರೈಕೆ ತಂತ್ರಗಳು ಬೇಕು, ನಾವು ರೆಡಿ ಇದೀವಿ ಅಂದ್ರೆ ಖಂಡಿತವಾಗಿ ಬರ್ತಾರೆ. ಏನ್ ತರಬೇತಿ ಕೊಡ್ತೀರಿ ಪರಮೇಶ್ ಅವರೇ? ತರಬೇತಿ ಅಂದ್ರೆ ಏನ್ ಕೊಡ್ತೀರಿ, ಏನ್ ಹೇಳ್ಕೊಡ್ತೀರಿ ಅವ್ರಿಗೆ? ತರಬೇತಿ ಅಂತಂದ್ರೆ ವಿಕೋಪ ನಿರ್ವಹಣೆ ಅಂದ್ರೆ ಏನು, ವಿಕೋಪ ನಿರ್ವಹಣೆಯಲ್ಲಿ ಹೇಗೆ ನಾವು ಜನರನ್ನ ನೋಡ್ಬೇಕು, ಮಹಿಳೆಯ ಸಂದರ್ಭದಲ್ಲಿ ಯಾವ ರೀತಿ ನಾವು ಸಾಂತ್ವನ ಹೇಳಬೇಕು, ಮಕ್ಕಳ ಸಂದರ್ಭದಲ್ಲಿ ಯಾವ ರೀತಿ ಸಾಂತ್ವನ ಹೇಳಬೇಕು, ವಯಸ್ಸಾದ ಸಂದರ್ಭದಲ್ಲಿ ಯಾವ ರೀತಿ ಸಾಂತ್ವನ ಹೇಳಬೇಕು, ಆ ಸಾಂತ್ವನದ ವಿಧಾನಗಳನ್ನ ನಾವು ಹೇಳ್ಕೊಡ್ತೀವಿ ಸರ್. ಅಂದ್ರೆ ಈಗ ಉದಾಹರಣೆಗೆ ಕೇಳೋದು ಅಂತಂದ್ರೆ ಸುಮ್ಮನೆ ಯಾವ ಕಡೆಗೋ ನಿಂತ್ಕೊಂಡು ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಕೇಳೋದಲ್ಲ. ಕೇಳೋದು ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅವನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಕೇಳಬೇಕು. ಆಕ್ಟಿವ್ ಲಿಸನಿಂಗ್ ಅಂತೀವಿ ಅದನ್ನ. ಆಮೇಲೆ ನಾವು ಅವನ ಜೊತೆ ಹೋಗ್ಬೇಕಾದ್ರೆ ಎಂಪಥೆಟಿಕಲಿ ನಮ್ಮ ಭಾವನೆ ಸರಿ ಇಟ್ಕೊಂಡೇ ಹೋಗ್ಬೇಕು. ಮತ್ತೆ ಇನ್ನೂ ಒಂದು, ಅವನು ನಮ್ ಜೊತೆ ಏನನ್ನೋ ಹೇಳ್ಕೊಡ್ತಾನೆ, ಅವನ ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಳ್ತಾನೆ. ಇಲ್ಲಿ ನಾವು ಸ್ವಲ್ಪ ಶ್ರದ್ಧೆಯಿಂದ ಅವನ ಹುಟ್ಟಿನ ವಿಚಾರಗಳನ್ನ ಬೇರೆ ಕಡೆ ಹೇಳದ ಹಾಗೆ ಇರ್ಬೇಕು. ಈ ಮಾನಸಿಕ ಆರೈಕೆ ಕೊಡ್ತಕ್ಕಂಥವರಿಗೆ ಹಲವಾರು ವಿಚಾರಗಳು ಅವರಿಗೆ ಗೊತ್ತಿರಬೇಕಾಗತ್ತೆ ಸರ್. ಆತ್ಮೀಯ ರೈತ ಬಾಂಧವರೇ, ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಿಂದ ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನಾಳೆ ಸಂಜೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ವಿಷಯ ಅರಣ್ಯ ಇಲಾಖೆಯ ಯೋಜನೆಗಳು. ಭಾಗವಹಿಸುವ ಅತಿಥಿಗಳು ಹಾಸನ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಂ ಶಿವರಾಮ್ ಬಾಬು, ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289. ಎಸ್ಟಿಡಿ ಸಂಖ್ಯೆ 08172. ಗಮನಿಸಿ, ನಾಳೆ ಸಂಜೆಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಅರಣ್ಯ ಇಲಾಖೆಯ ಯೋಜನೆಗಳನ್ನು ಕುರಿತಂತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ಅಂತ ಪ್ರತ್ಯೇಕವಾದ ವಿಭಾಗನೇ ಇದೆ. ಈ COVID-19 ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗದವರು ಮಾನಸಿಕ ಸಾಂತ್ವನವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇದ್ದಾರೆ. ಅಂದ್ರೆ ಏನೀಗ ಹೊರಗಡೆಯಿಂದ ಬಂದು COVID-19 ಸಂದರ್ಭದಲ್ಲಿ ಸಂತ್ರಸ್ತರಾಗಿದ್ದಾರಲ್ಲ, ಅವ್ರ ಜೊತೆ ನಿಯಮಿತವಾಗಿ ದೂರವಾಣಿ ಕರೆಗಳನ್ನ ಮಾಡಿ ಅವರಿಗೆ ಮನೋಸ್ಥೈರ್ಯವನ್ನ ತುಂಬಿ, ಅಂದ್ರೆ ಇದು ಕಾಯಿಲೆಗೆ ಸಂಬಂಧಪಟ್ಟಂತೆ, ಆದ್ರೆ ತಾವ್ ಹೇಳ್ತಾ ಇರೋದು ಬದುಕಿಗೆ ಸಂಬಂಧಪಟ್ಟಂತೆ. ಹೌದು ಸರ್, ಇದೆರಡನ್ನು ಕಾಯಿಲೆ ಬರೋದಕ್ಕಿಂತ ಮುಂಚೆ ಮನುಷ್ಯ ಕಾಯಿಲೆಗೆ ಹೋಗದ ಹಾಗೆ ನೋಡ್ಕೊಳ್ಳೋದು ಇದೆಯಲ್ಲ, ಅದು ಬದುಕನ್ನು ಸರಿ ಮಾಡ್ಕೊಳ್ಬೇಕು ಮತ್ತು ಕಾಯಿಲೆಗೂ ಹೋಗಬಾರದು. ಆ ಹಂತದಲ್ಲಿ ಈ ಸರಳವಾದ ಹಂತದಲ್ಲಿ ನಮ್ಮ ಸಮುದಾಯ ತನ್ನ ಸಮುದಾಯವನ್ನ ತಾನೇ ನೋಡ್ಕೊಳ್ತಕ್ಕಂಥದ್ದು. ಆ ಊರಿನ ಅಂಗನವಾಡಿ ಕಾರ್ಯಕರ್ತೆ, ಆ ಊರಿನ ಹೈಸ್ಕೂಲ್ ಹೆಡ್ ಮಾಸ್ಟರ್, ಆ ಊರಿನ ಪ್ರೈಮರಿ ಸ್ಕೂಲ್ ಟೀಚರ್, ಆ ಊರಿನ ಜನರನ್ನ ಅವರೇ ನೋಡ್ಕೊಳ್ತಕ್ಕಂಥದ್ದು ಈ ಮನೋಸಾಮಾಜಿಕ ಆರೈಕೆ. ಕಳೆದ 2 ಸಾಲಿನಲ್ಲೂ ಮಡಿಕೇರಿ ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಪ್ರವಾಹದ ಪರಿಸ್ಥಿತಿ ತುಂಬಾ ವಿಪರೀತವಾಗಿತ್ತು. ಬಹಳ ಜನ ಸಂತ್ರಸ್ತರಾದ್ರು, ತಾವು ಕೂಡ ಈ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದ್ರಿ ಅಲ್ವಾ? ಅಂದ್ರೆ ಇದು ಒಂದು ರೀತಿ ನಿರೀಕ್ಷಿತ ಅಂತ ನಾವು ಅಂದ್ಕೊಳ್ಳೋದೇ ಆದ್ರೆ, ಹೌದು, ಪೂರ್ವ ಸಿದ್ಧತೆಯನ್ನೇನಾದ್ರೂ ಮಾಡ್ಕೋಬಹುದಾ ಮುಂದೆ? ಸಿದ್ಧತೆ ಮಾಡ್ಕೊಳ್ಬೇಕು ಸರ್, ಏಕೆಂದ್ರೆ ಈ ವಿಕೋಪಗಳು ನಮ್ಮ ಈ ಒಂದು ಭೂಮಿ ಮೇಲೆ ನಿರಂತರವಾಗಿ ಬರ್ತಕ್ಕಂಥದ್ದು. ಈ ವಿಕೋಪ ನಿರ್ವಹಣೆ ಅಂತ ಇದೆಯಲ್ಲ, ಅದು ನಿರಂತರವಾಗಿ ಇರ್ತಕ್ಕಂತ ಕಾರ್ಯಕ್ರಮ. ನಾನಿವತ್ ಮಾಡ್ಬಿಟ್ಟಿದೀನಿ, ಇವತ್ ಮುದ್ರೆ ಮುಗಿದೋಯ್ತು ಅಂತಲ್ಲ, ನಿರಂತರವಾಗಿ ಕಂಟಿನ್ಯೂಸ್ ಆಗಿರ್ಬೇಕಾದಂತ ಒಂದು ಕಾರ್ಯಕ್ರಮ. ಹಾಗಾಗಿ ನಾವು ಈ ವಿಕೋಪ ನಿರ್ವಹಣಾ ತಜ್ಞರನ್ನ ಮತ್ತೆ ಈ ವಿಕೋಪ ನಿರ್ವಹಣೆಯಲ್ಲಿ ಮನೋಸಾಮಾಜಿಕ ಆರೈಕೆಯ ತಂತ್ರವನ್ನ ನನ್ನ ಸಮುದಾಯಕ್ಕೆ ಎಲ್ಲರಿಗೂ ಹೇಳ್ತಾ ಇರಬೇಕು ಸರ್. ನಮ್ಮ ಸಮುದಾಯವೇ, ನಾನು ನನ್ನ ಸಮುದಾಯವನ್ನ, ನನ್ನ ಪಕ್ಕದ ಮನೆಯವನನ್ನ ನಾನು ನೋಡ್ಕೊಳ್ಳಬಲ್ಲೆ, ನಾನು ಅವನಿಗೆ ಸಾಂತ್ವನ ಹೇಳಬಲ್ಲೆ ಅಂತ ಇಡೀ ಸಮುದಾಯಕ್ಕೆ ಸನ್ನದ್ಧವಾಗಿರ್ಬೇಕಾಗತ್ತೆ ಸರ್. ಯಾಕೆಂತಂದ್ರೆ ಇವತ್ತು ಕೊರೋನಾ ಬಂದಿರಬಹುದು, ನಾಳೆ ಮತ್ತೊಂದು ಬರಬಹುದು, ನಾಡಿದ್ದಾಳೆ ಬರ ಬರಬಹುದು, ಇನ್ನಾಳೆ ಕುಡಿಯುವ ನೀರು ಸಾಂತ್ವನ ಬರಬಹುದು, ಹೀಗೆ ಹಲವಾರು ದುರಂತಗಳು ನಿರಂತರವಾಗಿ ಬರ್ತಾ ಇದ್ದಾವೆ. ಹಾಗಾಗಿ ನಾವು ಸಮಾಜದಲ್ಲಿ ಇಂಥದ್ದು ಬರ್ತಕ್ಕಂಥದ್ದು ನಿಜ. ಇವುಗಳನ್ನು ಎದುರಿಸಲಿಕ್ಕೆ ನಾವು ಹೇಗೆ ಹಣಕಾಸಿನ ನೆರವು ಮತ್ತೆ ಬೇರೆ ಬೇರೆ ನೆರವುಗಳನ್ನು ಇಟ್ಕೊಂಡಿರ್ತೀವೋ ಅದೇ ರೀತಿಯಲ್ಲಿ ನಾವು ಮನೋಸಾಮಾಜಿಕ ನೆರವನ್ನೂ ನಾವು ರೆಡಿಯಾಗಿ ಇಟ್ಕೊಳ್ಳೇಬೇಕಾಗುತ್ತೆ. ಪರಮೇಶ್ವರ, ನೀವು ಹೇಳೋ ಎಲ್ಲ ವಿಚಾರಗಳು ತುಂಬಾ ಚೆನ್ನಾಗಿದೆ. ಆದ್ರೆ ಈಗ ಹಳ್ಳಿಯಲ್ಲಿ ಅಥವಾ ಪೇಟೆ ಪಟ್ಟಣಗಳಲ್ಲಿ ಈ ತರಹ ಸಾಮುದಾಯಿಕವಾಗಿ ಬದುಕುವಂತಹ ಕಲ್ಪನೆ ಆಗ್ಬಹುದು, ಪರಸ್ಪರ ಒಬ್ಬೊಬ್ಬರಿಗೆ ಸಹಕಾರ ಮಾಡುವಂತದ್ದಾಗ್ಬಹುದು, ಒಬ್ಬನ ಕಷ್ಟ ಇನ್ನೊಬ್ಬ ಕೇಳೋ ಅಂತ ವಿಚಾರವೇ ಆಗ್ಬಹುದು, ಇವೆಲ್ಲ ಈಗ ನಾನಾ ಕಾರಣಗಳಿಗಾಗಿ ತಪ್ಪಿ ಹೋಗಿದ್ದಾವೆ. ಹೌದು, ಈ ಸಂದರ್ಭದಲ್ಲಿ ಈ ಸಾಂತ್ವನ ನಿಜವಾಗ್ಲೂ ಕೆಲಸ ಮಾಡುತ್ತೆ ಅಂತ ತಮಗನ್ಸುತ್ತ? ಖಂಡಿತವಾಗಿ ಸರ್, ಖಂಡಿತವಾಗಿ. ಏಕೆಂತಂದ್ರೆ ನಾವು ಈ ಸಾಮಾಜಿಕ ವ್ಯವಸ್ಥೆಯನ್ನ ಸುಸ್ಥಿರವಾಗಿ ಇಟ್ಕೊಳ್ಬೇಕಂತಂದ್ರೆ ನಾವು ಮಾಡಿಕೊಳ್ಳಲೇಬೇಕು, ಮತ್ತು ಇದಕ್ಕೆ ಸರ್ಕಾರ, ಸಮುದಾಯ ಅಥವಾ ನಿಮ್ಮಂತಹ ಮಾಧ್ಯಮದವರು ಇದಕ್ಕೆ ಪ್ರಯತ್ನ ಮಾಡಲೇಬೇಕು, ಮತ್ತೆ ಅದಕ್ಕೆ ನಿಜವಾಗಿಯೂ ನಾವು ಮಾಡಿದ್ರಷ್ಟೇ ಇದನ್ನ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಸರ್. ಈಗ ಮಾಡ್ಲಿಲ್ಲ ಅಂತ ಅಂದ್ರೆ, ನಾವ್ ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂತಂದ್ರೆ, ಈ ಕೊರೋನಾ ಬಂದಿದೆ, ಸಾಕಷ್ಟು ಜನ ಸ್ಟ್ರೆಸ್ ಅಲ್ಲಿದ್ದಾರೆ, ಮುಂದೆ ಆಲೆ ಇನ್ನಾಲೆ 3 ತಿಂಗಳಿಗೆ ಬರ ಬರುತ್ತೆ, ಇನ್ ಮುಂದಿನ ತಿಂಗಳಿಗೆ ಆಲೆ ಫ್ಲಡ್ ಬರುತ್ತೆ. ಸೊ ಹೀಗೆ ಮತ್ತೆ ಮತ್ತೆ ಈ ನಮ್ಮ ಜನರ ಮನಸ್ಸಿನ ಸ್ಥಿತಿ ಕ್ಷೀಣಗೊಳ್ಳುತ್ತೆ. ನಾವು ಅವಾಗ ಏನೇ ಕಾರ್ಯಕ್ರಮಗಳನ್ನ ಹಾಕೊಂಡ್ರು ಕೂಡ, ಸರ್ಕಾರ ಅವ್ರಿಗೆ ಮನೆ ಕಟ್ಕೊಡೋದು, ರಸ್ತೆ ಮಾಡ್ಕೊಡೋದು, ಏನೇ ಕಾರ್ಯಕ್ರಮಗಳನ್ನ ಹಾಕೊಂಡ್ರು ಕೂಡ ಅವನ ಮನಸ್ಸೇ ಸರಿ ಇಲ್ಲ ಅಂತಂದ್ ಏನ್ ಮಾಡಕ್ಕಾಗುತ್ತೆ ಸರ್? ಸೊ ಹಾಗಾಗಿ ನಾವು ಮನೋಸಾಮಾಜಿಕ ಆರೈಕೆ ಅನ್ನೋದನ್ನ ವ್ಯವಸ್ಥಿತವಾಗಿ ಮಾಡ್ಕೊಳ್ಬೇಕಾಗತ್ತೆ. ತಾವೊಂದ್ ಪ್ರಶ್ನೆ ಕೇಳಿದ್ರು, ಸಮುದಾಯದಲ್ಲಿ ಕ್ಷೀಣಿಸ್ತಾ ಇದೆ ಅಂತ. ನಿಜ. ಹಾಗಾಗಿ ನಾವು ಈ ಸಮುದಾಯದಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಹೈಸ್ಕೂಲ್ ಹೆಡ್ ಮಾಸ್ಟರ್, ಹೈಸ್ಕೂಲ್ ಮಾಸ್ಟರ್ಗಳು, ಪ್ರೈಮರಿ ಸ್ಕೂಲ್ ಅವರು, ಹೀಗೆ ಅಗ್ರಿಕಲ್ಚರ್ ಆಫೀಸರ್, ಹಾರ್ಟಿಕಲ್ಚರ್ ಆಫೀಸರ್, ಹೀಗೆ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ತರಬೇತಿಗಳನ್ನ ಆಯೋಜಿಸಬೇಕು. ಒಂದು ದಿನದ್ದು 2 ದಿನದ ಸಮುದಾಯದಲ್ಲಿ ತರಬೇತಿಗಳನ್ನ ಆಯೋಜಿಸಿ ಅವರಿಗೆ ಈ ಟೆಕ್ನಿಕ್ಗಳನ್ನ ಕೊಟ್ಟು ಅವರ ಮೂಲಕ ನಾವು ಸಮುದಾಯವನ್ನು ಸರಿ ಮಾಡಿ, ನಾವುಗಳು ಎಲ್ಲರೂ ಸಮುದಾಯದ ಕಡೆ ಹೋಗಿ ಸಮುದಾಯವನ್ನೇ ಮಾಡಬೇಕು. ಹಾಗಾಗಿ ನಾವು ಆಡಳಿತ ತರಬೇತಿ ಸಂಸ್ಥೆಯವರು ಈಗ ಸಮುದಾಯದಲ್ಲೂ ಕೂಡ ಇದನ್ನ ಹಾಕೊಳ್ಳಿಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈ ತರಬೇತಿಗಳನ್ನ ಆಯೋಜಿಸ್ತಾ ಇದ್ದೀವಿ. ನಿಮ್ಮಂತ ಮಾಧ್ಯಮಗಳ ಮೂಲಕ ಇದನ್ನ ಪ್ರಚಾರ ಪಡಿಸ್ತಾ ಇದ್ದೀವಿ. ಹೀಗೆ ಸಾಕಷ್ಟು ಪ್ರಯತ್ನಗಳನ್ನ ನಾವು ಈ ಮನೋಸಾಮಾಜಿಕ ಆರೈಕೆಯ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಬಹುಶಃ ಈ ತರಹದ ಸಾಂತ್ವನ ಕಾರ್ಯಕ್ರಮಗಳು ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಸಮುದಾಯಗಳಲ್ಲೂ ನಡೆದ್ರೆ ಯಾವುದೇ ಒಂದು ವಿಕೋಪವನ್ನ ಎದುರಿಸುವಂತಹ ಸಾಮರ್ಥ್ಯ ಬರುತ್ತೆ, ಮತ್ತೆ ಅದರಿಂದ ಹೊರಗಡೆ ಬಂದು ಉನ್ನತವಾದಂತಹ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ತಮ್ಮ ವಿಚಾರನ. ಖಂಡಿತವಾಗಿ ಸರ್. ಡಾಕ್ಟರ್ ಪರಮೇಶ್ ಅವರ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಸರ್. 9884510042. ಇನ್ನೊಮ್ಮೆ 9884510042. ಇನ್ನೊಂದ್ಸರಿ ಹೇಳ್ಬಿಡಿ ಸರ್. 9884510042. ಒಳ್ಳೇದು. ಡಾಕ್ಟರ್ JR ಪರಮೇಶ್ ಅವರೇ, ಇದುವರೆಗೂ ಕೂಡ ವಿಕೋಪಗಳ ನಿರ್ವಹಣೆಯಲ್ಲಿ ಮನೋಸಾಮಾಜಿಕ ಆರೈಕೆ ಈ ವಿಚಾರ ಕುರಿತಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನ ಚಿಂತನೆಗಳನ್ನ ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ಅವಕಾಶ ಕೊಟ್ಟಿದ್ದಾಗಿ ನಮ್ಮ ಹಾಸನ ಜಿಲ್ಲಾ ಆಕಾಶವಾಣಿಗೆ, ತಮಗೆ ಮತ್ತು ನಮ್ಮ ಜನರ ಪರವಾಗಿ, ನಮ್ಮ ಹಾಸನ ಜಿಲ್ಲಾ ಜನರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್. ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ.